88 ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರೇ ಶಾಮೀಲು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ. 42,345 ಬಡ ಕುಟುಂಬಗಳಿಗೆ ಶೀಘ್ರವೇ ಮನೆ ಹಂಚಿಕೆ, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆ ಪ್ರಸ್ತಾವನೆಗೆ ಸಂಸದ ತೇಜಸ್ವಿ ಸೂರ್ಯ ವಿರೋಧ. ಹಾಗೂ ಗದಗದ ಲಕ್ಕುಂಡಿಯಲ್ಲಿ ಮುಂದುವರೆದ ಉತ್ಖನನ ಕಾರ್ಯ, ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಬೆಟ್ಟ ಗುಡ್ಡ ಕೆರೆ ಕುಂಟೆ ಗಿಡ ಮರಗಳಿಲ್ಲದ ಊರು ಮರುಭೂಮಿಯಿದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು ಪ್ರಕೃತಿಯನ್ನೇ ನುಂಗುವಂತಾಗಬಾರದು. ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ. ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ, ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ. ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು. ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು ನಮ್ಮ ಕನ್ನಡ ನಾಡು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಬೆಳೆಗಳ ಮಹತ್ವ ಮತ್ತು ಬಳಸುವ ವಿಧಾನ ಕುರಿತು ಕೀಟ ತಜ್ಞರಾದ ಶಿವಾನಂದ ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಮೊದಲಿಗೆ ಕೇಳಿ. ಕೀಟ ನಿರ್ವಹಣೆಯಲ್ಲಿ ಮೋಹಕ ಬಲೆಗಳ ಮಹತ್ವ ಮತ್ತು ಅದನ್ನು ಬಳಸುವ ವಿಧಾನ ಕುರಿತು ಕೀಟ ತಜ್ಞರಾದ ಶಿವಾನಂದ ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಕೀಟಗಳ ನಿರ್ವಹಣೆಯಲ್ಲಿ ರೈತ ಬಾಂಧವರು ಸಾಕಷ್ಟು ವೆಚ್ಚಗಳನ್ನು ಮಾಡ್ತಾ ಇದ್ದಾರೆ. ಕೀಟದ ಬಾಧೆ ಇರಲೇ ಇರಲಿ, ಅದರ ಲಕ್ಷಣಗಳು ಇರದೇ ಅಥವಾ ಇರಲಿ, ಅದನ್ನು ರೈತ ಬಾಂಧವರು ವೀಕ್ಷಿಸದೆ, ಅದನ್ನು ಪೂರ್ವಾನುಗ್ರಹದ ಮಾಹಿತಿಯನ್ನು ಪಡ್ಕೊಳ್ಳದೆ ನಾವು ಯಥೇಚ್ಛವಾಗಿ ಕೀಟ ನಿರ್ವಹಣೆಯಲ್ಲಿ ಈ ಕೀಟನಾಶಕಗಳನ್ನು ನಾವು ಅತಿಯಾಗಿ ಬಳಸೋದ್ರಿಂದ ರೈತ ಬಾಂಧವರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಕೂಡ ಆಗ್ತದೆ, ಜೊತೆಗೆ ವಾತಾವರಣದಲ್ಲಿ ಅದರ ಒಂದು ಪರಿಣಾಮವೂ ಕೂಡ ನಾವು ಎದುರಿಸ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ಲಿಂಗಾಕರ್ಷಕ ಬಲೆಗಳು ಅಥವಾ ಮೋಹಕ ಬಲೆಗಳನ್ನು ಅಭಿವೃದ್ಧಿಪಡಿಸಿ ರೈತ ಬಾಂಧವರಿಗೆ ತಿಳುವಳಿಕೆಯನ್ನು ಕೊಡೋದು ಅಥವಾ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡೋದರ ಮೂಲಕ ಕಡಿಮೆ ದರದಲ್ಲಿ ರೈತ ಬಾಂಧವರಿಗೆ ಸೇವೆಯನ್ನು ಮಾಡ್ತಿದೆ. ಏನಿದು ಲಿಂಗಾಕರ್ಷಕ ಬಲೆ ಅಥವಾ ಮೋಹಕ ಬಲೆ, ಯಾವ ರೀತಿಯಾಗಿ ಇದನ್ನು ಬಳಸಬೇಕು, ಇದರ ಒಂದು ಬಳಕೆ ಮಾಡೋದ್ರಿಂದ ಏನು ಲಾಭ ಆಗತ್ತೆ ಎಂಬಂಥ ಒಂದು ಹತ್ತು ಹಲವಾರು ವಿಚಾರಗಳನ್ನು ತಿಳಿಸ್ಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ್ ಜಿ ಹಂಚಿನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸರ್ ತಮಗೆ ಸ್ವಾಗತ. ಹಾಗೇನೆ ನಮಸ್ಕಾರ. ನಮಸ್ಕಾರ, ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ಹೇಳಿ ಸರ್, ತಾವು ಹೇಳ್ತಾ ಇರ್ತೀರಿ ಲಿಂಗಾಕರ್ಷಕ ಬಲೆಗಳನ್ನು ಹಾಕ್ರಿ, ಮೋಹಕ ಬಲೆಗಳನ್ನು ಹಾಕ್ರಿ, ಅದರ ಆಧಾರದ ಮೇಲೆ ಸಮೀಕ್ಷೆಯನ್ನು ಮಾಡಿ ಕೀಟನಾಶಕ ಬಳಸಿರಿ ಅಂತ ಹೇಳ್ತೀರಿ. ಏನಿದು ಮಹತ್ವ ಪ್ರಾಸ್ತಾವಿಕವಾಗಿ? ನಾವು ರೈತರಿಗೆಲ್ಲ ಸಾಕಷ್ಟು ವರ್ಷಗಳಿಂದ ಹೇಳ್ತಾ ಬಂದಿದ್ದೀವಿ, ಯಾವುದೇ ಬೆಳೆಗಳಲ್ಲಿ ಈ ಸಮಗ್ರ ಪೀಡೆ ನಿರ್ವಹಣೆಯನ್ನು ಮಾಡುವುದು ಉತ್ತಮ ಅಂತ ಹೇಳಿ. ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ನಾವು ಹೇಳ್ತಿರ್ತೀವಲ್ಲ, ನಾವು ಕಲ್ಚರಲ್ ಕಂಟ್ರೋಲ್ ಮಾಡೋದು, ಕೈಯಿಂದ ಆರಿಸೋದು, ಆಮೇಲೆ ಕೆಮಿಕಲ್ಗಳನ್ನು ಬಳಸೋದು, ಆಮೇಲೆ ಮೋಹಕ ಬಲೆಗಳನ್ನು ಬಳಸೋದು, ಆಮೇಲೆ ಬೇವಿನ ಮೂಲದ ಕೀಟನಾಶಕಗಳನ್ನು ಬಳಸಬೇಕಂತ ಹೇಳ್ತಾ ಇರ್ತೀವಿ, ಆಮೇಲೆ ಜೈವಿಕ ಕೀಟನಾಶಕಗಳನ್ನು ಬಳಸಬೇಕಂತ ಹೇಳ್ತಾ ಇದ್ದೀವಿ. ಇದು ಸಹ ಹೀಗೆ ಈ ಮೋಹಕ ಬಲೆಗಳು ಅಥವಾ ನಾವು ಏನು ಲಿಂಗಾಕರ್ಷಕ ಬಲೆಗಳಂತ ಕರಿತೀವಿ, ಇವುಗಳನ್ನು ಸಹ ನಾವು ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಇವುಗಳನ್ನು ಯಶಸ್ವಿಯಾಗಿ ನಾವು ಬಳಸ್ಕೋಬೇಕು. ಇವುಗಳನ್ನು ಬಳಸೋದ್ರಿಂದ ರೈತರಿಗೆ ತಮ್ಮ ಹೊಲಗಳಲ್ಲಿ ಕೀಟದ ಬಾಧೆ ಎಷ್ಟರ ಮಟ್ಟಿಗೆ ಇದೆ, ಕೀಟ ಯಾವಾಗ ಬರಬಹುದು, ಇವುಗಳನ್ನ ನೋಡ್ಕೊಂಡ್ಬಿಟ್ಟು ಅವರು ಕೀಟ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳಬಹುದು. ಅಂದ್ರೆ ರೈತ ಬಾಂಧವರಿಗೆ ಈಗ ಕೈಲಿ ಆರಿಸೋದ್ರ ಬದಲು ಅಥವಾ ತಾವು ಕೀಟನಾಶಕವನ್ನ ಸಿಂಪರಣೆ ಮಾಡುವ ಮೊದಲು ಇದರ ಸಮೀಕ್ಷೆ ಮಾಡ್ಲಿಕ್ಕೆ ಅನುಕೂಲ. ಇದರ ಸಮೀಕ್ಷೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ಏನ್ ಮಾಡ್ತಾರೆ ರೈತರು, ಪೀಡೆ ಇರ್ಲಿ ಬಿಡ್ಲಿ ಅಥವಾ ಕಣ್ಣಿಗೆ ಕಾಣಲಿ ಬಿಡ್ಲಿ ಸಿಂಪರಣೆ ಮಾಡ್ತಾ ಇರ್ತಾರೆ. ನಾವು ನೋಡಿದ್ವಿ ಸಾಕಷ್ಟು, ಈ ತೊಗರಿಯಲ್ಲಿ ಒಂದು 3-4 ಬಾರಿ ಸಿಂಪರಣೆ ಮಾಡ್ತಾರೆ, ಕೈ ಕಡಲೆ ಬರ್ತಾ ಇದೆ, ಕಡಲೆನ ಕಾಯಿ ಕೊರಕಕ್ಕೆ 2-3 ಸಿಂಪರಣೆಗಳನ್ನ ಮಾಡ್ತಾರೆ, ಆಮೇಲೆ ಹತ್ತಿಯಲ್ಲಿ ಈ ಗುಲಾಬಿ ಕಾಯಿ ಕೊರಕಕ್ಕೆ ಈ ವರ್ಷ ಅದರದ್ದು ಬಾಧೆ ಇನ್ಮೇಲೆ ಸ್ವಲ್ಪ ಸ್ಟಾರ್ಟ್ ಆಗ್ತದೆ. ಹೆಚ್ಚು ಕಡಿಮೆ ಯಾರು ಜೂನ್ದಲ್ಲಿ ಬಿತ್ತನೆ ಮಾಡಿದ್ರು ಈಗೆಲ್ಲ ಹತ್ತಿ ಚೆನ್ನಾಗಿ ಒಡೆದಿದೆ, ಜೂನ್ ಮುಂಚಿತ ಬಿತ್ತನೆ ಮಾಡಿದವ್ರದ್ದು. ಯಾರು ಸ್ವಲ್ಪ ಲೇಟಾಗಿ ಬಿತ್ತನೆ ಮಾಡಿದವ್ರು, ಜುಲೈದಲ್ಲಿ ಬಿತ್ತನೆ ಮಾಡಿದವ್ರದ್ದು ಸ್ವಲ್ಪ ಅದು ಈಗ ಗುಲಾಬಿ ಕಾಯಿ ಕೊರಕ ನಮಗೆ ಈ ಮೋಹಕ ಬಲೆಗಳಲ್ಲಿ ಈಗ ಬೀಳ್ತಾ ಇದೆ, ಟ್ರಾಪ್ಸ್ ಆಗ್ತಾ ಇದೆ. ಇನ್ನು ಮುಂದೆ ಸ್ವಲ್ಪ ಇನ್ನೂ ಹಸಿರು ಕಾಯಿಗಳಿದ್ರೆ ಅದರ ಬಾಧೆ ಕಂಡು ಬರ್ತದೆ. ಅಂತಲ್ಲಿ ರೈತರು ಇವುಗಳನ್ನು ಸದುಪಯೋಗ ಪಡಿಸಬಹುದು. ಈಗ ಒಂದೊಂದಾಗಿ ಹೇಳಬೇಕಂದ್ರೆ, ಈ ಹತ್ತಿಯಲ್ಲಿ ಈ ಗುಲಾಬಿ ಕಾಯಿ ಕೊರಕದ ನಿರ್ವಹಣೆಗಾಗಿ ನಾವು 2 ರೀತಿ ನಾವು ಇದನ್ನು ಬಳಸಬಹುದು. ಒಂದು, ಸಮೀಕ್ಷೆಗಾಗಿ ಎಕರೆಗೆ 2-3 ಮೋಹಕ ಬಲೆಗಳನ್ನು ನೆಡಬೇಕು. ಇವುಗಳಲ್ಲಿ ಯಾವಾಗ ಪತಂಗಗಳು ಬಂದು ಬೀಳ್ತವೆ, ಇದು ಗಂಡು ಪತಂಗಗಳು ಅದರಲ್ಲಿ ಬಂದು ಬೀಳ್ತವೆ, ಅದರಲ್ಲಿ ಕಂಟಿನ್ಯೂಸ್ ಆಗಿ ಒಂದು 2-3 ದಿವಸ ಒಂದು 8-10 ಪತಂಗಗಳು ಅದರಲ್ಲಿ ಬಂದು ಬಿತ್ತು ಅಂದರೆ ಅದು ಆರ್ಥಿಕ ನಷ್ಟ ರೇಖೆ ದಾಟಿದೆ, ಅಂದರೆ ನಮ್ಮ ಹೊಲಕ್ಕೆ ಡ್ಯಾಮೇಜ್ ಬಾಧೆ ಭಾಳ ಬರ್ತಾ ಇದೆ ಅಂತ ಗೊತ್ತಾಗ್ತದೆ. ಆ ಸಮಯದಲ್ಲಿ ರೈತರು ಅದನ್ನು ಸಿಂಪರಣೆ ಮಾಡಿದ್ರೆ ಏನಾಗ್ತದೆ ಅಂದರೆ, ಅದು ಹುಳು ತತ್ತಿ ಇಡುವುದಕ್ಕೂ ಮತ್ತು ಸಿಂಪರಣೆ ಮಾಡೋದಕ್ಕೂ ಎರಡು ಒಂದಕ್ಕೊಂದು ಕೋನ್ಸೆಡ್ ಆದ್ರೆ ಮಾತ್ರ ಅದು ಕಂಟ್ರೋಲ್ ಆಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಭಾಳಷ್ಟು ರೈತರಿಗೆ ಈ ಗುಲಾಬಿ ಕಾಯಿ ಕೊರಕದ ಬಾಧೆ ಗೊತ್ತೇ ಆಗೋದಿಲ್ಲ. ಅದು ಹೆಣ್ಣು ಪತಂಗ ಕಾಯಿ ಸಣ್ಣದಿದ್ದಾಗ ಅಥವಾ ಮೊಗ್ಗಿನ ಮೇಲೆ ತತ್ತಿ ಇಡ್ತದೆ, ತತ್ತಿಯಿಂದ ಹೊಡೆದಂತ ಮರಿ ಕಾಯಿ ಕೊರ್ಕೊಂಡ್ಬಿಟ್ಟು ಒಳಗಡೆ ಹೋಗ್ತದೆ, ಕಂಪ್ಲೀಟ್ ಅದರ ಜೀವನ ಚಕ್ರನ ಒಳಗಡೆನೆ ಮುಗಿಸ್ತದೆ. ಆಮೇಲೆ ಹೊರಗಡೆ ಬಂದಾಗ ಹತ್ತಿ ಕೂಡ್ ಹೊಡೆದಿರ್ತದೆ, ಅದರಿಂದ ಯಾವುದೇ ಒಳ್ಳೆ ಹತ್ತಿ ಸಿಗೋದಿಲ್ಲ, ಕ್ವಾಲಿಟಿ ಹಾಳಾಗ್ತದೆ, ರೈತರಿಗೆ ಗೊತ್ತೇ ಆಗೋದಿಲ್ಲ ಅದು ಬಂದಿದ್ದು. ಈ ಉಳಿದಿದ್ದು ಹಸಿರು ಕೀಡೆ ಅದು ಲದ್ದಿಗಳು ಕಣ್ಣಿಗೆ ಕಾಣ್ತವೆ, ಇದು ಕಣ್ಣಿಗೆ ಕಾಣೋದೇ ಇಲ್ಲ. ಅದಕ್ಕೆ ರೈತರು ಇದನ್ನು ಬಳಸ್ಕೊಂಡ್ರೆ ಈ ಮೋಹಕ ಬಲೆಗಳನ್ನು ನಾನು ಹೇಳಿದೆ, ಎಕರೆಗೆ 2-3 ಅಥವಾ ಇನ್ನೊಂದು ರೀತಿಯೂ ಬಳಸಬಹುದು. ಇದನ್ನಂದ್ರೆ ಸಾಮೂಹಿಕವಾಗಿ ಗಂಡು ಪತಂಗಗಳನ್ನು ಆಕರ್ಷಿಸಿ ಕೊಲ್ಲೋದಂತೇನು ಮಾಸ್ ಟ್ರಾಪಿಂಗ್ ಅಂತ ಕರಿತೀವಿ. ಅದನ್ನು ಸಹ ರೈತರು ಇದನ್ನು ಎಕರೆಗೆ ಒಂದು 12-15 ಮೋಹಕ ಬಲೆಗಳನ್ನು ಅಳವಡಿಸ್ಕೊಂಡು ಬಿಟ್ಟರೆ, ಅದರಲ್ಲಿ ಸ್ಪೆಷಲಿ ಇಲ್ಲಿ ಈ ನವಂಬರ್ ಮತ್ತು ಡಿಸೆಂಬರ್ದಲ್ಲಿ ಅದು ಅತ್ಯಂತ ಹೆಚ್ಚಾಗಿ ಇವು ಬಲೆಗಳು ಬೀಳ್ತಾವೆ ಗಂಡು ಪತಂಗಗಳು, ಈ ಗುಲಾಬಿ ಕಾಯಿ ಕರ್ಕೊಂಡು. ಅದಕ್ಕೆ ರೈತರು ಯಾರಾದರೂ ಲೇಟಾಗಿ ಬಿತ್ತನೆ ಮಾಡಿದವರು ಇದ್ದರೆ ಇವುಗಳನ್ನು ಹಾಕೊಂಡ್ಬಿಟ್ರೆ ಅವ್ರಿಗೂ ಸಿಂಪರಣೆ ಕಡಿಮೆ ಆಗ್ತದೆ. ಮಾಸ್ ಟ್ರಾಪಿಂಗ್ ಆಗಿ ಬಂದು ಬಿಡೋದ್ರೆ ಗಂಡು ಪತಂಗಳೆಲ್ಲ ಕೊಲ್ದ್ರೆ ಅವು ಹೆಣ್ಣು ಗಂಡು ಪತಂಗಲ್ಲಿ ಆಮೇಲೆ ಆಕರ್ಷಣೆ ಇರೋದಿಲ್ಲ ಮತ್ತು ತತ್ತಿ ಇಡೋದಿಲ್ಲ. ಈ ರೀತಿ ನಾವು ಅದನ್ನು ಬಳಸೋದು. ಇಲ್ಲ ಅಂದರೆ ಬರೇ ಸಮೀಕ್ಷೆಗಾಗಿ ಅದು ಒಂದು 2-3 ಸಾಕು. ಯಾವಾಗ ನಾನು ಹೇಳಿದೆ ಒಂದು 2-3 ದಿವಸ ಕಂಟಿನ್ಯೂಸ್ ಆಗಿ ಒಂದು 8-10 ಪತಂಗ ಬಿದ್ದು ಅಂದ್ರೆ ಆ ಟೈಮಲ್ಲಿ ಸಿಂಪರಣೆ ಮಾಡ್ಬೋದು. ಈಗ ಈ ಪ್ರೆಸೆಂಟ್ ಸಿಚುವೇಶನ್ದಲ್ಲಿ ಹೆಚ್ಚು ಕಡಿಮೆ ಹತ್ತಿ ಒಡೆದದೆ, ಯಾರು ಲೇಟಾಗಿ ಬಿತ್ತನೆದವರಿದ್ದರೆ 1 ಅಥವಾ 2 ಸಿಂಪರಣೆ ಮಾಡಿಕೊಂಡ್ರೆ ಅವರು ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು. ಈ ಸಿಂಪರಣೆಗಾಗಿ ಈಗ 100 ದಿವಸದ ಬೆಳೆಗಳ ನಂತರ ನಾವು ಯಾವುದಾದ್ರೂ ಈ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂಥದ್ದು ಫೆನ್ ಪ್ರೊಪೆಥ್ರಿನು ಅಥವಾ ಸೈಪರ್ ಮೆಥ್ರಿನು ಲೀಟ್ರಿಗೆ 1 ಮಿಲಿಲೀಟರ್ ಬಳಸ್ಕೊಂಡ್ಬಿಟ್ಟು ಅದನ್ನು ಸಿಂಪಡಣೆ ಮಾಡಿದ್ರೆ ನಾವು ಗುಲಾಬಿ ಕಾಯಕವರ್ಗ ನಿಯಂತ್ರಣ ಮಾಡಬಹುದು. ತಾವು ಹೇಳಿದಾಗ ಈಗ ಸಮೀಕ್ಷೆಗಾಗಿ ಎರಡರಿಂದ ಮೂರು ಹಾಕ್ಬೇಕಂತ ಹೇಳಿದ್ರೆ ನಿಯಂತ್ರಣಕ್ಕಾಗಿ ಎಷ್ಟು ಹಾಕಬೇಕು, ಹಾಕೋದಾದ್ರೆ ಯಾವ ಭಾಗದಲ್ಲಿ ಈಗ ಎಕರೆಗೆ ನಾವು ಇಡೋದು ಬಹಳ ಮುಖ್ಯ, ರೈತ ಬಾಂಧವರು ಬದುಲಿ ಹಾಕ್ಬೇಕು ಅಥವಾ ಮಧ್ಯದಲ್ಲಿ ಹಾಕ್ಬೇಕು, ಎಲ್ಲಿ ಹಾಕಿದ್ರೆ ಈ ಟ್ರಾಪ್ಸ್ ಗಳನ್ನ? ಇಲ್ಲ, ಈ ಟ್ರಾಪ್ಸ್ ಗಳನ್ನ ಏನ್ ಮಾಡ್ಬೇಕಂದ್ರೆ ಒಂದ್ ಎಕರೆದಾಗ ನಾನು ಹೇಳಿದೆ 12-15 ಮೋಹಕ ಬಲೆಗಳನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಹೊಲದ ತುಂಬಾ ಬದುಗಳ ಅಷ್ಟೇ ಅಲ್ಲ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಂಗ್ ಹಾಕೋಬೇಕು. 2-3 ಹಾಕೊಳ್ಳೋದಾದ್ರೂ ಅದೇ ಈ ಡೈಗೊನಲ್ ಆಗಿ ಕಾರ್ನರ್ ಒಂದು, ಮಧ್ಯದಲ್ಲಿ ಒಂದು, ಈ ದಂಡಿಗೆ ಒಂದು, ಈ ರೀತಿ ಸಮೀಕ್ಷೆಗೆ ಆಗಿದ್ರೆ 12-15 ಮಾಸ್ ಟಾಪಿಗೆ ಹಾಕೊಳ್ಳೋದಾದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗಬೇಕು. ಪೂರ್ತಿ ನಮ್ಮ ಹೊಲವನ್ನು ಪ್ರತಿನಿಧಿಸಬೇಕು, ಹೊಲ ತುಂಬ ಪ್ರತಿನಿಧಿಸಬೇಕು. ಎಷ್ಟು ಹಂತರದಲ್ಲಿ ಮೇಲೆ ಹೈಟ್ ಹಾಕಬೇಕು? ಈಗ ಮೇಲಿಂದ ಕೆನೋಪ್ ಏನಿರ್ತದಲ್ಲ, ಇಂದ ಗಿಡದ ತುದಿ ತಲೆ, ಅದರಿಂದ 6 ಇಂಚ್ ಮೇಲ್ಗಡೆ ಇರಬೇಕು ಟ್ರಾಪ್. ಬೆಳಗ್ಗಿಂತ 6 ಇಂಚ್ ಮೇಲೆ ಇರಬೇಕು, ಅಂದ್ರೆ ಅದು ಕಣ್ಣಿಗೆ ಕಾಣ್ತದೆ, ಆಮೇಲೆ ಅದು ಟ್ರಾಪಿಂಗ್ ಅದರಲ್ಲಿ ಬೀಳ್ತವೆ. ಇದು ಕೇವಲ ಗಂಡು ಪತಕಗಳನ್ನು ಮಾತ್ರ ಆಕರ್ಷಿಸ್ತದೆ? ಹೇಗೆ? ಎಲ್ಲ ಮೋಹಕ ಬಲೆಗಳು ಈಗಿದ್ದರಲ್ಲಿ ಹೆಚ್ಚು ಕಡಿಮೆ ಗಂಡು ಪತಂಗಗಳನ್ನೇ ಆಕರ್ಷಿಸುತ್ತೆ. ಗಂಡುಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದು. ಹಾ, ಗಂಡುಗಳ ಸಂಖ್ಯೆ ಕಡಿಮೆ ಮಾಡಿದ್ರೆ ಏನಾಗ್ತದೆ ಅಂದ್ರೆ ವಾತಾವರಣದಲ್ಲಿ ಗಂಡುಗೆ ಮತ್ತು ಹೆಣ್ಣಿನ ಸಂಖ್ಯೆ, ಗಂಡು ಸಂಖ್ಯೆ ಕಡಿಮೆ ಆಗ್ತದೆ, ಆಮೇಲೆ ಒಂದಕ್ಕೊಂದು ಸಂಯೋಗ ಆಗೋದು ತಪ್ಪದೆ, ಹಿಂಗಾಗಿ ಬಿಟ್ಟು ಅದರದ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ ವಾತಾವರಣದಲ್ಲಿ. ಜೊತೆಗೆ ತಾವು ಹೇಳಿದ್ರಿ ಹತ್ತಿ, ಕಡಲೆ ಮತ್ತು ತೊಗರಿಯಲ್ಲಿ, ತೊಗರಿಯಲ್ಲೂ ಕೂಡ ಹಾಕ್ಬೋದಾ, ಕಡಲೆಯಲ್ಲೂ ಕೂಡ ಹಾಕ್ಬೋದಾ, ಹೇಗೆ? ಇದು ನಾವು ಈ ತೊಗರಿಯಲ್ಲಿ ಕಾಯಿಕೊರಕ ಅಂತ ಕರಿತೀವಿ, ಆಮೇಲೆ ಕಡಲೆಯಲ್ಲಿ ಕಾಯಿಕೊರಕ ಅಂತ ಕರಿತೀವಿ. ಇಂಗ್ಲಿಷ್ನಾಗ ನಾವು ಇದು ಹೆಲಿಕೋರ್ಪ ಅಥವಾ ಕರಿತೀವಿ. ಹಸಿರು ಕೀಡೆ ಬರ್ತವೆ, ರೈತರು ಎಲ್ಲರಿಗೂ ಗೊತ್ತದೆ. ಇದು ಕಡಲೆ ಮತ್ತು ತೊಗರಿಯಲ್ಲ, ನಮ್ಮ ಭಾಗದಲ್ಲಿ ಇದು ಸೂರ್ಯಕಾಂತಿಯಲ್ಲಿ ಬರ್ತದೆ, ಟೊಮ್ಯಾಟೋದಲ್ಲಿ ಬರ್ತದೆ, ಮೆಣಸಿನಕಾಯಿಯಲ್ಲಿ ಬರ್ತದೆ, ಬೀನ್ಸ್ಗಳ ಮೇಲೆ ಬರ್ತದೆ, 100+ ಅದಕ್ಕೆ ಆಹಾರ ಇದೆ. ಅಂದ್ರೇನು ಈ ಆಲ್ಟರ್ನೇಟ್ ಹೋಸ್ಟ್ ಅಂತ ಕರಿತೀವಿ ನಾವು, ಅಂದ್ರೆ ಬೇರೆ ಬೆಳೆಗಳಿಗೆ ಆಶ್ರಯ ಬೆಳೆಗಳಂತ ಕರಿತೀವಿ. ಈ ಹೆಲಿಕೋರ್ಪ ಅನ್ನೋದು ಅಥವಾ ಹಸಿರು ಕೀಡಿಗೆ 100+ ಆಶ್ರಯ ಬೆಳೆಗಳಿದಾವೆ. ಅದಕ್ಕೆ ರೈತರು ಈ ಸದ್ಯಕ್ಕೆ ಟೊಮೆಟೋದಲ್ಲಿ ಹಾಕೋಬಹುದು, ಮೆಣಸಿನಕಾಯಿ ಹಾಕೋಬಹುದು, ಕಡಲೆಯಲ್ಲಿ ಹಾಕೋಬಹುದು, ತೊಗರಿ ಬೆಳೆಯಲ್ಲಿ ಹಾಕೋಬಹುದು. ಈ ಸದ್ಯ ಕಡಲೆ ಮತ್ತು ತೊಗರಿ ಇಂಪಾರ್ಟೆಂಟ್ ಕ್ರಾಪ್ಸ್, ಮತ್ತೆ ಮೆಣಸಿನಕಾಯಿ ಅಲ್ಲಿ ಇದೆ. ಅದಕ್ಕೆ ರೈತರು ಇದನ್ನ ಇಲ್ಲಿ ಈ ಹಸಿರು ಕಾಯಿ ಕೊರಕಕ್ಕೆ ಏನದ ಓನ್ಲಿ ನಾವು ಇದಕ್ಕಷ್ಟೇ ಶಿಫಾರಸು ಮಾಡ್ತೀವಿ. ಏನಂದ್ರೆ ಸಮೀಕ್ಷೆ ಮಾಡೋಕ್ಕೋಸ್ಕರ ಎಕರೆಗೆ 2-3 ಇಲ್ಲಿ ಮಾಸ್ ಟಾಪಿಂಗ್ ರೆಕಮೆಂಡೇಶನ್ ಮಾಡೋದಲ್ಲ, ಯಾಕಂದ್ರೆ ಅದರ ಸಂಖ್ಯೆ ಕಡಿಮೆ ಇರ್ತದೆ. ಅದಕ್ಕೆ ಎಕರೆಗೆ 2-3 ಬಲೆಗಳನ್ನು ಹಾಕೊಂಡ್ಬಿಟ್ಟು ಯಾವಾಗ ಅದರಲ್ಲಿ ಪತಂಗಗಳೊಂದು 2-3 ದಿವಸ ಒಂದು 2-3 ಪತಂಗ ಬಿದ್ದು ಅಂದ್ರೆ ಅದೇ ಟೈಮಲ್ಲಿ ಹೊಲದಲ್ಲಿ ತತ್ತಿ ಇಟ್ಟಿರ್ತವೆ, ರೈತರು ಅದನ್ನು ಅಬ್ಸರ್ವ್ ಮಾಡ್ಬೋದು. ಯಾವಾಗ ಒಂದು ಗಿಡಕ್ಕೆ ಒಂದು ತತ್ತಿ ಅಥವಾ ಒಂದು ಸಣ್ಣ ಲಾರ್ವಾ ಕಂಡು ಬಂತಂದ್ರೆ ಅವಾಗ ಅದನ್ನ ಸಿಂಪಡಣೆ ಮಾಡಬೇಕು. ಇಲ್ಲಾಂದ್ರೆ ರೈತರು ಅನಾವಶ್ಯಕವಾಗಿ ಸಿಂಪಡಣೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲೋ 4-5 ಗಿಡಕ್ಕೆ ಒಂದು ಹುಳ ಕಂಡ್ರೆ ಮಾಡೋ ಅವಶ್ಯಕತೆ ಇಲ್ಲ. ತೊಗರಿ ಆಯ್ತು, ಕಡಲೆಯಲ್ಲಿ ಆಯ್ತು. ಕಡಲೆಯಲ್ಲಿ ನಾವು ಯೂಸಲಿ 1 ಮೀಟರ್ ಒಳಗಡೆ ಒಂದು ಲಾರ್ವಾ ಕಾಣ್ತಂದ್ರೆ ಮಾಡಕ್ ಹೇಳ್ತೀವಿ. ಆಮೇಲೆ ತೊಗರಿಯಲ್ಲಿ ಒಂದು ಗಿಡಕ್ಕೆ ಅಟ್ಲೀಸ್ಟ್ ಒಂದು ಲಾರ್ವಾ ಅಥವಾ ಒಂದು ಕೀಡೆ ಕಂಡ್ರೆ ಅದಕ್ಕೆ ಸಿಂಪಡಣೆ ಮಾಡಲಿಕ್ಕೆ ನಾವು ಹೇಳ್ತೇವೆ. ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯ ರೈತ ಬಾಂಧವರಿಗೆ ಅದು ಬೇರೆ ಬೇರೆ ಅಂಗಡಿಗಳಲ್ಲಿ ಎಲ್ಲಿ ದೊರೆಯುತ್ತದೆ ಮತ್ತೆ ಬೇರೆ ಬೇರೆ ಊರುಗಳಲ್ಲಿ ಆರ್ಡರ್ ಮಾಡಿ ಅದನ್ನು ತರಿಸ್ಕೊಳ್ಳುವಂತಹ ಒಂದು ಪ್ರವೃತ್ತಿ ಇತ್ತು. ಹೆಚ್ಚಿನ ದುಡ್ಡನ್ನು ಕೂಡ ಅಲ್ಲಿ ರೈತ ಬಾಂಧವರು ಖರ್ಚು ಮಾಡ್ತಾರೆ. ತಾವು ಇದನ್ನ ಸಂಶೋಧನೆ ಮಾಡಿ ರೈತ ಬಾಂಧವರಿಗೆ ಕಡಿಮೆ ದರದಲ್ಲಿ ತಾವೇ ಇದನ್ನ ಕೊಡುವಂಥದ್ದು ಮಾಡ್ತಾ ಇದ್ದೀರಿ. ವಿಶ್ವವಿದ್ಯಾಲಯ ತಮ್ಮ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ, ರೈತ ಬಾಂಧವರಿಗೆ ಇದು ಒಂದು ಲಿಂಗಾಕರ್ಷಕ ಬೆಳೆಗಳು, ಹೇಗೆ ಕೊಡ್ತಾ ಇದ್ದೀರಿ? ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ದು ಪೀಡನಾಶಕಗಳ ಪ್ರಯೋಗಾಲಯ ಇದೆ, ಒಂದು ಫಿಶರ್ಡ್ ರೆಸಿಡ್ಯೂ ಲ್ಯಾಬೊರೇಟರಿ ಒಂದಿದೆ, ಇನ್ನೊಂದು ಫಾರ್ಮುಲೇಷನ್ ಲ್ಯಾಬೊರೇಟರಿ ಇದೆ. ಫಾರ್ಮುಲೇಷನ್ ಲ್ಯಾಬೊರೇಟರಿಯಲ್ಲಿ ಒಂದು ಪಾರ್ಟಲ್ಲಿ ನಾವು ಈ ಫೆರಮೋನ್ಗೆ ಸಂಬಂಧಪಟ್ಟಂತೆ ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ. ಈ ವರ್ಷದಿಂದ ನಾವು ಈ ಕೀಟಗಳಿಗೆ, ಈ ಹಸಿರು ಕಾಯಿ ಕೊರಕ ಮತ್ತು ಗುಲಾಬಿ ಕಾಯಿ ಕೊರಕಕ್ಕೆ ಬೇಕಾದಂಥ ಲ್ಯೂರುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಮತ್ತು ಟ್ರಾಪ್ಸ್ ಸಹ ಅದರ ಜೊತೆಗೆ ಕೊಡ್ತಾ ಇದ್ದೀವಿ. ನಾವು ರೈತರಿಗೆ ಯೋಗ್ಯವಾದ ಬೆಲೆಯಲ್ಲಿ, ಅಂದರೆ ಒಂದು ಟ್ರಾಪಿಗೆ 30 ರೂಪಾಯಿ ಇದೆ, ಆಮೇಲೆ ಒಂದು ಲ್ಯೂರಿಗೆ 25 ರೂಪಾಯಿ ಇದೆ. ನಾವು ಒಂದು ಸ್ಯಾಚೆಟ್ಟಲ್ಲಿ 3 ಲ್ಯೂರುಗಳನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ, ಅಂದರೆ ರೈತರಿಗೆ ಒಂದು ಪ್ಯಾಕೆಟಲ್ಲಿ 3 ಲ್ಯೂರುಗಳು ಇರ್ತವೆ, ಅದನ್ನ 30 ದಿವಸಕ್ಕೆ ಒಂದ್ಸರಿ ಚೇಂಜ್ ಮಾಡಬೇಕು ಲ್ಯೂರನ್ನ. ಅದಕ್ಕೆ ಒಂದು ಸೀಸನ್ಗೆ ಆಗೋಷ್ಟು ಒಂದು ಟ್ರಾಪಿಗೆ 3 ಲ್ಯೂರ್ ಹಾಕಿರ್ತೀವಿ, ಒಂದು ಸೀಸನ್ಗೆ ಮುಗಿತದೆ, 3 ತಿಂಗಳು ಹೋಗ್ತದೆ, ಅಷ್ಟೊತ್ತಿಗೆ ಬೆಳೆ ಕಂಪ್ಲೀಟ್ ಆಗ್ತದೆ. ಅದಕ್ಕೆ ರೈತರಿಗೆ ಅದು ಒಂದು ಲ್ಯೂರಿಗೆ 25 ಆಗುತ್ತೆ, ಒಂದು ಸ್ಯಾಚೆಟ್ ಆದರೆ 75 ರೂಪಾಯಿ ಪ್ಲಸ್ ಒಂದು 30 ರೂಪಾಯಿ ಒಂದು ಟ್ರಾಪ್ಗೆ, 2 ಸರಿ 105 ರೂಪಾಯಿ ಒಂದ್ ಸೆಟ್ಗೆ. ಇದು ಅವ್ರ ಸೀಸನ್ ಕಂಪ್ಲೀಟ್ ಬರ್ತದೆ, ಒಂದು ಬೆಳಗ್ಗೆ ಅವ್ರಿಗೆ 1 ಕಿಲೋಮೀಟರ್ ಅಂತಂದ್ರೆ ಹಾಕೋಬಹುದು. ಹಿಂಗಾಗಿ ರೈತರು ಬಹಳಷ್ಟು ಕೇಳ್ತಾ ಇದ್ರು, ಅವ್ರಿಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರಲಿಲ್ಲ. ಆಮೇಲೆ ಲ್ಯೂರ್ ಏನಾಗ್ತದೆ, ಅದು ಈ ಬೇಸಿಗೆ ಟೈಮಲ್ಲಿ ಟೆಂಪರೇಚರ್ ಯಾವಾಗ 30 ಡಿಗ್ರಿ ಮೇಲೆ ಹೋಯ್ತಂದ್ರೆ ಅದನ್ನು ಸ್ವಲ್ಪ ನಾವು ಈ ರೆಫ್ರಿಜರೇಟೆಡ್ ಕಂಡೀಷನ್ಲಿ ಇಡಬೇಕಾಗುತ್ತೆ, ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ ಬೇಸಿಗೆ ಸಮಯದಲ್ಲಿ. ಈ ಜೂನ್ನಿಂದ ಜನವರಿವರೆಗೂ ನಡೀತದೆ, ನೋ ರೂಮ್ ಟೆಂಪರೇಚರ್ಲ್ಲಿ ಇಡ್ಬೋದು, ಬೇಸಿಗೆಯಲ್ಲಿ ಅದನ್ನು ಸ್ವಲ್ಪ ರೆಫ್ರಿಜರೇಟೆಡ್ ಕಂಡೀಷನ್ಲ್ಲಿ ಇಟ್ಟರೆ ಲ್ಯೂರ್ ಹಾಳಾಗೋದಿಲ್ಲ. ಅಂದ್ರೆ ನಾವು ಒಂದ್ಸರಿ ಬೆಳೆದು 1 ವರ್ಷವರೆಗೂ ಇಟ್ಕೋಬಹುದು, ಬಟ್ ಟೆಂಪರೇಚರ್ ಕಡಿಮೆ ಇದ್ದಲ್ಲಿ ಇಟ್ಕೋಬೇಕು. ಹೀಗಾಗಿ ಬಹಳಷ್ಟು ಮಾರುಕಟ್ಟೆಯಲ್ಲಿ ಮಾರ್ತಾ ಇಲ್ಲ. ಈ ಡೀಲರ್ಗಳು ಅದನ್ನು ಫ್ರಿಡ್ಜ್ ಇಟ್ಕೋಬೇಕು, ಅದರಲ್ಲಿ ಲ್ಯೂರ್ ಇಟ್ಕೋಬೇಕು, ಇದೆಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಹೀಗಾಗಿ ಅವರು ಅದನ್ನು ಮಾರ್ತಾ ಇಲ್ಲ. ಆಮೇಲೆ ರೈತರು, ನಾನು ಹೇಳೋದು ಈಗ ಈ ಕೀಟನಾಶಕಗಳನ್ನ ಬಳಕೆ ಕಡಿಮೆ ಮಾಡೋದು, ಸಮಗ್ರ ಪೀಡೆ ನಿರ್ವಹಣೆಗಳನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ವಾತಾವರಣದಲ್ಲಿ ಕೀಟನಾಶಕಗಳ ಬಳಕೆ ಕಡಿಮೆ ಮಾಡಬೇಕಾಗಿದೆ. ಈಗ ಹೆಚ್ಚಾಗಿ ಕೇಂದ್ರ ಸರ್ಕಾರ ಅದನ್ನು ಒತ್ತಾಯ ಮಾಡ್ತಾ ಇದೆ, ಎಲ್ಲರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಅಥವಾ ಸಾವಯವ ಕೃಷಿ ಕಡೆಗೆ ಒಲವು ತೋರಿಸ್ತಾ ಇದೆ. ಹೀಗಾಗಿ ಒತ್ತನ್ನು ಕೊಡ್ತಾ ಇದೆ, ಭಾಳಷ್ಟು ಇನ್ನು ಬರುವ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ ಮತ್ತು ರೈತರಿಗೆ ಅದಕ್ಕೆ ಪ್ರೋತ್ಸಾಹ ಧನಗಳನ್ನು ಕೊಡುತ್ತದೆ. ಮೊನ್ನೆನೆಲ್ಲ ಪೇಪರಲ್ಲಿ ಓದ್ತಾ ಇದ್ದೆ, ಕೇಂದ್ರ ಸರ್ಕಾರದಿಂದನೂ ಈ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ನೈಸರ್ಗಿಕ ಕೃಷಿಗೆ ಸಾವಯವ ಕೃಷಿಯಲ್ಲಿ ಈ ಮೋಹಕ ಬೆಳೆಗಳು ಅತ್ಯಂತ ಯಶಸ್ವಿಯಾಗಿ ನಾವು ಅಲ್ಲಿ ಬಳಸಬಹುದು. ಸಾವಯವ ಕೃಷಿಯಲ್ಲಿ ಅಥವಾ ನ್ಯಾಚುರಲ್ ಫಾರ್ಮಿಂಗಲ್ಲಿ ಇವು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಜೊತೆಗೆ ಸರ್, ಈಗ ತಾವು ಹೇಳಿದಾಗೆ ಈ ಲೂರ್ಗಳನ್ನು ಈಗ ಪ್ರತಿ ತಿಂಗಳು ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಈಗ ಹತ್ತಿಯಲ್ಲಿ ಬೇರೆ ಲೂರು ಬರ್ತದ ಅಥವಾ ಕಡಲೆಯಲ್ಲಿ ತೊಗರಲ್ಲಿ ಬೇರೆ ಬೇರೆ ಬರ್ತವೆ ಹೇಗೆ? ಹೌದು, ಈ ಹುಳುಕೆ ಬೇರೆ ಬೇರೆ, ನಾವು ಗುಲಾಬಿ ಕಾಯಿಕೊರಕಕ್ಕೆ ಬೇರೆ ಲೂರು ಬರ್ತದೆ, ಈ ಹಸಿರು ಕಾಯಿಕೊರಕಕ್ಕೆ ಒಂದೇ ಲೂರು. ಈ ಕಡಲೆ ಆಯ್ತು, ತೊಗರಿ ಆಯ್ತು, ಮೆಣಸಿನಕಾಯಿ ಆಯ್ತು, ಟೊಮ್ಯಾಟೋದಲ್ಲಿ ಅದಕ್ಕೆ ಒಂದೇ ಲೂರು, ಅದು ಮೊಹಕ ಬೆಳೆಗಳು ಅದು ಒಂದೇ ಲೂರು ಬರ್ತದೆ. ಅಂದ್ರೆ ರೈತ ಬಾಂಧವರು ಯಾವ ಬೆಳೆನ ಹಾಕೊಂಡಿದ್ರೆ ಕೇಳಿ ಅದನ್ನ ಲೂರನ್ನ ಪಡ್ಕೋಬೇಕು. ಹತ್ತಿಗೆ ಬೇರೆ ಇದೆ, ಉಳಿದ ಬೆಳೆಗಳಿಗೆ ಬೇರೆ. ಇವೆರಡನ್ನು ನಾವು ಉತ್ಪಾದನೆ ಮಾಡ್ತೀವಿ, ಒಂದು ಹಸಿರು ಕಾಯಿಕೊರಕ ಅಥವಾ ಹೆಲಿಕೋರ್ಪ ಅಂತ ಏನು ಕರಿತೀವಿ ಅದು ಒಂದು, ಇನ್ನೊಂದು ಗುಲಾಬಿ ಕಾಯಿಕೊರಕ. ಇವೆರಡಕ್ಕೂ ನಾವು ಸದ್ಯಕ್ಕೆ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಮುಂದಿನ ದಿನಗಳಲ್ಲಿ ಲದ್ದಿ ಹುಳುವಿಗೆ ಮತ್ತೆ ಈ ಭತ್ತದಲ್ಲಿ ಬರ್ತಕ್ಕಂಥ ಕಾಂಡ ಕೊರವೆ ಹುಳುಗಳಿಗೆ ಅವೆಲ್ಲ ಮುಂದಿನ ದಿನಗಳಲ್ಲಿ ಅವನ್ನು ಉತ್ಪಾದನೆ ಮಾಡ್ಬೇಕಂತ ಇದೆ. ಹೆಚ್ಚಿನ ರೈತರಿಂದ ಬೇಡಿಕೆ ಬಂದ್ರೆ ನಾವು ಅದನ್ನ ಮಾಡಿ ಕೊಡ್ಬಹುದು. ಈ ಕಾಯಿಕೊರಕ ಮತ್ತೆ ಈಗ ಈ ನಮ್ಮ ಗುಲಾಬಿ ಕಾಯಿಕೊರಕ, ಇವುಗಳಿಗೆ ಅದು ಒಳಗಿನ ಲೂರು ಅದೊಂದು ವಾಸನೆ ಬೀರುವಂತದ್ದ ಹೇಗೆ? ಲಿಂಗಗಳ ಅಥವಾ ಈ ಒಂದು ಕೀಟಗಳನ್ನ ಹೇಗೆ ಆಕರ್ಷಣೆ ಮಾಡ್ತದೆ, ಕೀಟಗಳಲ್ಲಿ ಯಾವ ರೀತಿ ಸಂವಹನ ಆಗ್ತದೆ ಅಂದ್ರೆ, ಈಗ ನಾವು ನೀವು ಹೆಂಗ್ ಮಾತಾಡ್ತೀವಿ ಹಂಗ ಕೀಟಗಳು ಮಾತಾಡ್ತವೆ. ಹೆಂಗ್ ಮಾತಾಡ್ತೇವೆ ಅಂದ್ರೆ, ಹೆಣ್ಣು ಕೀಟ ಒಂದು ತರದ ಕೆಮಿಕಲ್ ಅನ್ನ ಸ್ರವಿಸ್ತದೆ, ಅದು ವಾತಾವರಣದಲ್ಲಿ ಬಿಡ್ತದೆ. ಗಂಡು ಕೀಟ ಆ ವಾಸನೆಯನ್ನು ಇಟ್ಕೊಂಡ್ಬಿಟ್ಟು ಅದ್ರ ಹತ್ರ ಬರ್ತದೆ. ಇದು ವೆರಿ ಸ್ಪೆಸಿಫಿಕ್ ಇರ್ತದೆ, ಒಂದು ಹುಳ ಇನ್ನೊಂದು ಹುಳಕ್ಕೆ ಆಕರ್ಷಣೆ ಮಾಡೋದಿಲ್ಲ, ಅದೇನು ಕೆಮಿಕಲ್ ಬಿಡುತ್ತೆ, ವೆರಿ ಸ್ಪೆಸಿಫಿಕ್ ಅದು. ಇವನ್ನ ಒಂದೇ ನಾವು ಹೇಳ್ತೀವಿ, ಹೆಲಿಕೋರ್ಪದಲ್ಲಿ ಒಂದು 3-4 ಸ್ಪೀಸೀಸ್ ಅದಾವೆ, ಇನ್ನೊಂದು ಒಂದು ಸ್ಪೀಸೀಸ್ ಇನ್ನೊಂದು ಸ್ಪೀಸೀಸ್ಗೆ ಆಕರ್ಷಣೆ ಆಗೋದಿಲ್ಲ, ಅಷ್ಟೊಂದು ಸ್ಪೆಸಿಫಿಕ್ ಆಗಿರ್ತದೆ ಅದು. ಆ ಹೆಣ್ಣು ಹುಳದ ವಾಸನೆ ಹಿಡ್ಕೊಂಡ್ಬಿಟ್ಟು ಗಂಡು ಹುಳ ಬರ್ತದೆ, ಬಂದ್ಬಿಟ್ಟು ಎರಡು ಸಂಯೋಗ ಹೊಂದ್ಕೊಂಡ್ಬಿಟ್ಟು ಆಮೇಲೆ ತತ್ತಿ ಇಡ್ತವೆ. ತತ್ತಿಯಿಂದ ಹೊರಬಂದಂಥ ಮರಿ ನಮ್ಮ ಬೆಳೆಗಳಿಗೆ ಹಾನಿ ಮಾಡ್ತದೆ. ಅದನ್ನೇ ನಾವು ಬಳಸ್ಕೊಂಡ್ಬಿಟ್ಟು ಈ ಹೆಣ್ಣು ಹುಳ ಏನು ಕೆಮಿಕಲ್ ಬಿಡ್ತದೆ ಅದನ್ನೇ ನಾವು ಕಂಡುಹಿಡಿದಿದ್ದನ್ನು ಈ ಲೂರುಗಳಲ್ಲಿ ಹಾಕ್ತೀವಿ, ಸೇಮ್ ಕೆಮಿಕಲ್ಲು. ಆ ಲೂರು ಅದನ್ನು ಸಾವಕಾಶವಾಗಿ ವಾತಾವರಣದಲ್ಲಿ ರಿಲೀಸ್ ಮಾಡ್ತಾ ಇರ್ತದೆ. 25-30 ದಿನಗಳವರೆಗೆ ಅದು ರಿಲೀಸ್ ಮಾಡ್ತಾನೆ ಇರ್ತದೆ. ಅದು ಹೆಣ್ಣು ಹುಳ ಏನು ಕೆಲಸ ಮಾಡ್ತದೆ, ಸೇಮ್ ಕೆಲಸ ಆ ಲೂರು ಮಾಡ್ತದೆ. ಗಂಡು ಹುಳ ಏನು ತಿಳ್ಕೊಂಡು ಅದು ಹೆಣ್ಣು ಹುಳ ಅದನ್ನು ತಿಳ್ಕೊಂಡ್ಬಿಟ್ಟು ಟ್ರ್ಯಾಪಲ್ಲಿ ಬಂದು ಹುಡುಕ್ತದೆ, ಹುಡುಕ್ಬಿಟ್ಟು ಒಳಗಡೆ ಬೀಳ್ಬಿಡ್ತದೆ, ತನ್ನ ಒಂದು ಮುಂದೆ ಹಾರಲಾರ್ದಂಗೆ ಮುಂದೆ ಹೋಗೋದಲ್ಲ, ಅಲ್ಲಿ ಒಳಗಡೆ ಬಿದ್ದು ಸತ್ತು ಹೋಗ್ಬೋದು. ಈಗ ಒಂದು ಅಂದಾಜಿನ ಪ್ರಕಾರ ಅಂತ ಇದನ್ನ ಅಭಿವೃದ್ಧಿ ಮಾಡಿದಿರಿ, ರೈತ ಬಾಂಧವರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಇದು 1 ಎಕರೆಗೆ ನಾವು ಇದನ್ನು ಅಳವಡಿಸಿದಾಗ, ಅಳವಡಿಸದೇ ಇದ್ದಾಗ ಇದ್ರ ಖರ್ಚು ವೆಚ್ಚಗಳು ರೈತ ಬಾಂಧವರಿಗೆ ಒಂದು 2-3 ಸ್ಪ್ರೇಗಳು ತಪ್ಪಬಹುದಾ? 2-3 ಸ್ಪ್ರೇ ಅನ್ನೋದಕ್ಕಿಂತ ರೈತರು ಏನಾಗುತ್ತೆ ಅಂದ್ರೆ, ಈಗ ಬ್ಲೈಂಡ್ ಸ್ಪ್ರೇ ಮಾಡ್ತಾ ಇದ್ದಾರೆ, ಈ ಹುಳ ಬರ್ತದಪ್ಪ ಅಂತ ಮುಂಚೆನೆ ಸ್ಪ್ರೇ ಮಾಡ್ತಾ ಇದ್ದಾರೆ. ಮುಂಚೆ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಇದು ಹಾಕೊಂಡ್ರೆ ಏನಾಗ್ತದೆ ಅಂದ್ರೆ, ನೀವು ಟ್ರ್ಯಾಪಲ್ಲಿ ಯಾವಾಗ ಹುಳ ಬಂದು ಬೀಳ್ತದೆ, ಒಂದು 2 ನಾನು ಹೇಳಿದೆ, ಒಂದು ಟ್ರ್ಯಾಪಲ್ಲಿ ಒಂದು 2-3 ಪತಂಗಗಳು ಒಂದು 2-3 ದಿನ ಬಿದ್ದು ಅಂದರೆ, ಅದು ಸೇಮ್ ಟೈಮಲ್ಲಿ ಸ್ವಲ್ಪ ಹೊಲದಾಗ ಹೋಗಿ ನೋಡಿದ್ರೆ ನಿಮಗೆ ತತ್ತಿ ಇಟ್ಟಿದ್ದು ಅಥವಾ ಸಣ್ಣ ಲಾರ್ವ ಕಂಡು ಬರ್ತದೆ. ಅದರಲ್ಲಿ ಆ ಟೈಮಲ್ಲಿ ನೀವು ಸಿಂಪರಣೆ ಕೈಗೊಂಡು ಬಿಟ್ಟರೆ ನೀವು ಯಶಸ್ವಿಯಾಗಿ ಅದನ್ನು ಹತೋಟಿ ಮಾಡ್ಬೋದು. ಟ್ರ್ಯಾಪಲ್ಲಿ ಏನೂ ಬೀಳಿಲ್ಲ ಅಂದರೆ ನಿಮಗಿನ್ನೂ ನಿಮ್ಮ ಹೊಲದಲ್ಲಿ ಬಾಧೆ ಬಂದಿಲ್ಲ ಅಂತ ತಿಳ್ಕೋಬೇಕು. ಬ್ಲೈಂಡಾಗಿ ಸ್ಪ್ರೇ ಮಾಡೋದಕ್ಕೂ ಇದನ್ನು ನೋಡಿ ಸ್ಪ್ರೇ ಮಾಡೋದಕ್ಕೂ ಒಂದು ಎಫೆಕ್ಟಿವ್ ಕೆಲಸ ಮಾಡ್ತದೆ. ನೀವು 1-2 ಸಿಂಪರಣೆ ಕಡಿಮೆ ಮಾಡ್ಬೋದು, ಲೇಬರ್ ಖರ್ಚು ಉಳಿತದೆ, ಕೆಮಿಕಲ್ ಖರ್ಚು ಉಳಿತದೆ, ಆಮೇಲೆ ವಾತಾವರಣದಲ್ಲಿ ನಾವು ಕೀಟನಾಶಕಗಳನ್ನು ಬಳಸೋದನ್ನು ಕಡಿಮೆ ಮಾಡ್ತೀವಿ, ಪೊಲ್ಯೂಷನ್ ಕಡಿಮೆ ಆಗ್ತದೆ, ಇವೆಲ್ಲ ನಮಗೆ ಅದರಿಂದ ಲಾಭಗಳಿದ್ದಾವೆ. ಸರ್, ತಗೊಳ್ಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಈಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಈ ಫೆರಮೆನ್ ಟ್ರ್ಯಾಪ್ಸ್ಗಳನ್ನ, ಲಿಂಗ ಕೃಷಿಕ ಬಲೆಗಳನ್ನ ತಗೊಂಡು ಹೋಗ್ಬೇಕಂತಂದ್ರೆ ಹೇಗೆ ಸಂಪರ್ಕ ಮಾಡಬೇಕು, ಎಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವ ಒಂದು ಕೇಂದ್ರದಲ್ಲಿ? ವಿಶ್ವವಿದ್ಯಾಲಯದಲ್ಲಿ ನಮ್ದು ಈಶ್ವರ್ ಗುಡಿ ಇದೆಲ್ಲ, ಈಶ್ವರ್ ಗುಡಿ ಹತ್ರ ನಮ್ದು ಫಾರ್ಮುಲೇಷನ್ ಪ್ರಯೋಗಾಲಯ ಇದೆ, ಅಲ್ಲಿ ಬಂದ್ರೆ ಇವೆಲ್ಲ ಸಿಗ್ತವೆ. ಆಮೇಲೆ ನಾವು ಶಾಚೆಟ್ಗಳಲ್ಲಿ ಎಲ್ಲ ಇದರಲ್ಲಿ ಕೊಟ್ಟಿದ್ದೀವಿ, ಅದ್ರ ಮೇಲೆ ಫೋನ್ ನಂಬರ್ಸು ಕೊಟ್ಟಿದ್ದೀವಿ, ನನ್ನ ಫೋನ್ ನಂಬರು ತಮಗೆ ಕೊಟ್ಟಿದ್ದೀನಿ. ರೈತರ ನನಗೂ ಕರೆ ಮಾಡ್ಬೋದು, ಆ ಶಾಚೆಟ್ ಮೇಲೆ ಒಂದು 2-3 ಫೋನ್ ನಂಬರ್ ಕೊಟ್ಟಿದ್ದೀವಿ, ಯಾರಿಗಾದರೂ ಕರೆ ಮಾಡಿದ್ರೆ ಅವರು ಹೇಳ್ತಾರೆ. ಹೇಗೆ ಸರ್, ಹೇಗೆ ಪ್ರತಿಕ್ರಿಯೆ ರೈತ ಬಾಂಧವರಿಗೆ ಬರ್ತಾ ಇದೆ? ರೈತ ಬಾಂಧವರು ಈ ವರ್ಷದಿಂದ ಗುಲಾಬಿ ಕಾಯಿ ಕೊರಕಕ್ಕೆ ಭಾಳಷ್ಟು ರೈತರು ಬಂದು ತಗೊಂಡು ಹೋಗಿದ್ದಾರೆ. ಆಮೇಲೆ ನಾವು ಸಹ ಈ ನಮ್ಮ ಈ ಹತ್ತಿ ವಿಭಾಗದಿಂದ ASRP ಕಾಟನ್ ಅಂತಿದ್ರೆ, ಇದರಿಂದ ನಾವು ಭಾಳಷ್ಟು ಈ ಫ್ರಂಟ್ ಲೈನ್ ಡೆಮೋನ್ಸ್ಟ್ರೇಷನ್ ಅಂತ ರೈತರಿಗೆ ಎಲ್ಲೆಲ್ಲಿ ಕೊಟ್ಟಿದ್ದೀವಿ, ಅವರಿಗೆಲ್ಲ ಈ ಸರಿ ಈ ಕೀಟನಾಶಕಗಳ ಬದಲಿಗೆ ಇದನ್ನೇ ಕೊಟ್ಟಿದ್ದೀವಿ ರೈತರಿಗೆಲ್ಲ. ಇವುಗಳನ್ನೇ ಕೊಟ್ಟಿದ್ದೀವಿ ಅಂದರೆ ಅವ್ರಿಗೆ ಪರಿಚಯಿಸಲಿಕ್ಕೆ, ಆಮೇಲೆ ಇವುಗಳನ್ನು ಯಾವ ರೀತಿ ಬಳಸಬೇಕು, ಇವುಗಳನ್ನು ಬಳಸೋದ್ರಿಂದ ಯಾವ ರೀತಿ ಲಾಭ ಆಗ್ತದೆ ಅಂತೇಳಿ ಈ ವರ್ಷ ನಾವು ಅದರ ಮುಖಾಂತರನೂ ಭಾಳಷ್ಟು ರೈತರಿಗೆ, ನಿಯರ್ಲಿ 100 ರೈತರಿಗೆ ನಾವು ಇದನ್ನು ಕೊಟ್ಟಿದ್ದೀವಿ. ಆಮೇಲೆ ರೈತರು ತಾವಾಗೆ ಬಂದು ಭಾಳಷ್ಟು ತೆಗೆದುಕೊಂಡು ಹೋಗಿದ್ದಾರೆ ಗುಲಾಬಿ ಕಾಯಿ ಕೊರಕಕ್ಕೆ. ಅದು ಈಗ ಕಡಲೆ ಮತ್ತು ತೊಗರಿ ಈಗ ಹೂ ಆಡ್ತಾ ಇದ್ದಾವೆ, ಈಗ ಆ ರೈತರು ಸ್ವಲ್ಪ ಕೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಇದು ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಎಲ್ಲ ರೈತರಿಗೆ ಗೊತ್ತಾಗಬೇಕು ಮಾಹಿತಿ. ಮುಂದಿನ ದಿನಗಳಲ್ಲಿ ಈಗ ಕಡಲೆ ಬಿತ್ತನೆ ಆಗ್ತದೆ, ಕಡಲೆ ಬಿತ್ತನೆ ಆಗ್ತದೆ, ಈಗ ತೊಗರಿ ಕೂಡ ಕಾಯಿ ಕಾಯಿ ಕಟ್ತಾ ಇದೆ. ಈಗ ಅತ್ಯಂತ ಇಂಪಾರ್ಟೆಂಟ್ ಈಗ ಈಗ ಅದು ಕಾಯಿ ಕೊರಕ ಹುಳ ಎರಡು ಕೊರಲ್ಲಿ ಬರುವ ಸಂಭವ ಇರ್ತದೆ. ಅದಕ್ಕೆ ರೈತರೆಲ್ಲರೂ ಇದನ್ನು ಬಳಸ್ಕೊಂಡ್ಬಿಟ್ರೆ ಅವರು ಇದನ್ನ ನೋಡ್ಕೊಂಡ್ಬಿಟ್ಟು ನಾನು ಈಗ ಮೊದಲು ಹೇಳ್ದಂಗೆ ಸಮೀಕ್ಷೆಗಾಗಿ ಹಾಕೊಂಡ್ಬಿಟ್ಟು ಅದನ್ನ ನೋಡ್ಕೊಂಡ್ಬಿಟ್ಟು ಸಿಂಪಡಣೆಗೆ ಹೋದರೆ ಅವರು ಒಂದು ಅಥವಾ ಎರಡು ಸಿಂಪಡಣೆ ಕಡಿಮೆ ಮಾಡ್ಕೋಬಹುದು ಮತ್ತು ಯಶಸ್ವಿಯಾಗಿ ಅದನ್ನು ನಿಯಂತ್ರಣ ಮಾಡ್ಕೋಬಹುದು. ಒಳ್ಳೆಯದು ಸರ್, ಈಗ ಈ ಒಂದು ಫೆರಮೆಂಟ್ ಟ್ರಾಪ್ಸ್ಗಳು ರೈತ ಬಾಂಧವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಮಾರುಕಟ್ಟೆ ದರ ತಾವು ಹೇಳಿದ್ರಿ 105 ರೂಪಾಯಿ ನಮ್ಮಲ್ಲಿ, ಹೊರಗಡೆ ರೈತ ಬಾಂಧವರಿಗೆ ಹೆವಿನೂ ಆಗ್ತಿತ್ತು, ಅದರ ಒಂದು ನಿರ್ವಹಣೆ ಅವರು ಒಂದು ಶುದ್ಧತೆ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಅದೊಂದು ಇಂಪಾರ್ಟೆಂಟು. ನಾವು ಭಾಳಷ್ಟು ರೈತರಿಗೆ ಅಲ್ಲಿ ಇಲ್ಲಿ ಕೆಲವೊಂದು ಸರಿ ಬರ್ತಾ ಇದ್ದಾವೆ, ಅಲ್ಲಿ ರೈತ ಇಲಾಖೆ ಮುಖಾಂತರ ಅಲ್ಲಿ ಬರ್ತಾ ಇದ್ದಾವೆ. ಭಾಳಷ್ಟು ರೈತರು ಸರಿ ಇದು ಕೆಲಸನೇ ಮಾಡೋದಿಲ್ಲ ಅಂತ ಆ ರೀತಿ ಹೇಳ್ತಾ ಇರ್ತಾರೆ. ಅದಕ್ಕೆ ಅದರದ್ದು ಕ್ವಾಲಿಟಿಯನ್ನು ಅದನ್ನು ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದು. ಅದನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಪ್ಲಸ್ ನಾನು ಹೇಳಿದೆ ಅದನ್ನು ಶೇಖರಣೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಅದನ್ನು ಸ್ವಲ್ಪ ರೆಫ್ರಿಜರೇಟೆಡ್ ಕಂಡೀಷನ್ನಲ್ಲಿ ಇಟ್ಟುಕೊಂಡ್ಬಿಟ್ಟು ಬಳಸಿದ್ರೆ ಅದು ಒಳ್ಳೆಯದು. ಇತ್ತೀಚೆಗೆ ನಾವು ಅದನ್ನು ಕಮರ್ಷಿಯಲ್ ಆಗಿ ಕೆಲವೊಂದು ಕಂಪ್ನಿಗಳು ಮಾಡ್ತಾ ಇದ್ದಾವೆ, ಅವ್ರ ಜೊತೆಗೆ ನಾವು ನಮ್ಮದನ್ನು ಕಂಪೇರ್ ಮಾಡಿದ್ದೀವಿ. ನಮ್ಮದು ಸಹ ಅದರಿಂದ ಕಂಪ್ನಿಗಳಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಮ್ಮಲ್ಲಿ ಊರುಗಳೆಲ್ಲ ಹೌದು, ಯಶಸ್ವಿಯಾಗಿ ನಾವು ಅದನ್ನು ಮಾಡಿದ್ದೀವಿ, ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ. ಇಲ್ಲ ಸರ್, ವಿಶ್ವವಿದ್ಯಾಲಯದ ಒಂದು ಉತ್ಪನ್ನ ಅಂತಂದ್ರೂ ಕೂಡ ರೈತ ಬಾಂಧವರಿಗೆ ಒಂದು ಭರವಸೆ, ಒಳ್ಳೆಯ ಒಂದು ಗುಣಮಟ್ಟದಿರ್ತದೆ, ಅದು ಒಂದು ವ್ಯವಸ್ಥಿತವಾಗಿ ಸಂಶೋಧನೆಗೆ ಒಳಪಟ್ಟಿದೆ ಎಂಬಂತಹ ಒಂದು ವಿಶ್ವಾಸದಿಂದನೇ ರೈತ ಬಾಂಧವರು ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ಬೀಜ ಆಗಿರೋ. ರಾಜ್ಯದಲ್ಲಿ ಇದು ಪ್ರಥಮ ಬಾರಿಗೆ ನಾವು ಮಾಡ್ತಾ ಇರೋದು. ಯಾವ ಕೃಷಿ ವಿಶ್ವವಿದ್ಯಾಲಯಗಳು ಇದನ್ನು ಮಾಡ್ತಾ ಇಲ್ಲ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇದನ್ನು ಪ್ರಥಮವಾಗಿ ನಾವು ಇದನ್ನ ಮಾಡ್ತಾ ಇದೀವಿ. ಈ ಟ್ರಾಪ್ಸ್ ಮತ್ತು ಲೂರ್ಸ್ ಉತ್ಪಾದನೆ ಮತ್ತು ರೈತರಿಗೆ ಕೊಡೋದು ಇದು ಫಸ್ಟ್ ಟೈಮ್ ಯೂನಿವರ್ಸಿಟಿ ಮಾಡ್ತಾ ಇರೋದು. ಒಳ್ಳೆಯದು ಸರ್, ಭಾಳಷ್ಟು ಮುಖ್ಯವಾದಂಥ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರಿ. ಯಾಕಂತಂದರೆ ಕೃಷಿಯಲ್ಲಿ ಲಾಭ ಆಗಬೇಕು, ಖರ್ಚು ವೆಚ್ಚ ಕಡಿಮೆ ಆಗಬೇಕು, ರೈತ ಬಾಂಧವರು ಸಮಗ್ರವಾಗಿ ಈ ಕೀಟ ನಿರ್ವಹಣೆಗೆ ಹೆಚ್ಚಿನ ಒಂದು ಗಮನ ಕೊಟ್ಟಿದ್ದೆ. ಆದರೆ ಇಂತಹ ಒಂದು ವಿಚಾರಗಳನ್ನು ತಲೆಲಿಟ್ಕೊಂಡು ಕೃಷಿಯನ್ನು ಮಾಡಬೇಕಾಗ್ತದೆ. ತಾವು ಅಭಿವೃದ್ಧಿಪಡಿಸಿದಂತಹ ಈ ಒಂದು ಲಿಂಗಾಕರ್ಷಕ ಬಲೆಗಳು ಅಥವಾ ಈ ಮೋಹಕ ಬಲೆಗಳು, ಲ್ಯೂರ್ಗಳು, ಇವುಗಳು ಬೇರೆ ಮಾರ್ಕೆಟಲ್ಲಿ ನಾವು ಇದನ್ನು ಗಮನಿಸಿದಾಗ ಕೇವಲ 105 ರೂಪಾಯಿಗೆ ಒಂದು ಸಟ್ಟು ಸಿಗುವಂಥದ್ದು. ರೈತ ಬಾಂಧವರು ತಮಗೆ ಬೇಕಾದಂತಹ ಒಂದು ಬೆಳೆಯ ಒಂದು ಮಾಹಿತಿಯ ಆಧಾರದ ಮೇಲೆ ನಮ್ಮ ವಿಶ್ವವಿದ್ಯಾಲಯದ ಒಂದು ಆಹಾರ ಮತ್ತು ಗುಣ ವಿಶ್ಲೇಷಣಾ ಪ್ರಯೋಗಾಲಯದ ಪಕ್ಕದಲ್ಲಿರುವಂತಹ ಒಂದು ಪ್ರಯೋಗಾಲಯಕ್ಕೆ ಬಂದು ಈಶ್ವರ ಗುಡಿಯ ಪಕ್ಕದಲ್ಲಿ ಬಂದು ಈ ಒಂದು ಮಾಹಿತಿಯನ್ನು ಪಡ್ಕೋಬಹುದು. ಇದರ ಪಡ್ಕೋಬೇಕಪ್ಪ ಅಂತಂದರೆ ಡಾಕ್ಟರ್ ಎಸ್ ಜಿ ಹೆಂಚಿನಾಳ್ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ನಾನು ಕೊಡ್ತೀನಿ. ಹಿರಿಯ ವಿಜ್ಞಾನಿಗಳು ಕೀಟಶಾಸ್ತ್ರ ವಿಭಾಗ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಅವರ ದೂರವಾಣಿ ಸಂಖ್ಯೆ 9448416132. ಇನ್ನೊಂದು ಸಲ ಹೇಳ್ತೀನಿ, ದೂರವಾಣಿ ಸಂಖ್ಯೆ 9448416132. ಏನು ಇಷ್ಟಪಡ್ತೀರಿ ಸರ್ ಕೊನೆಗೆ ರೈತ ಬಾಂಧವರಿಗೆ? ಈ ಮೋಹಕ ಬೆಲೆಗಳನ್ನು ಸಮಗ್ರ ಕೀಡೆ ನಿರ್ವಹಣೆಗಳಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ನಾವು ರೈತರಿಗೆ ಬಡ ಕೀಟನಾಶಕಗಳನ್ನು ಬಳಸೋದ್ರ ಬದಲಿಗೆ ಇವುಗಳನ್ನು ಬಳಸಿದ್ರೆ ನಾವು ಕೀಟನಾಶಕ ಬಳಕೆ ಕಡಿಮೆ ಮಾಡ್ಬೋದು, ವಾತಾವರಣದಲ್ಲಿ ನಾವು ಅದನ್ನು ಪೊಲ್ಯೂಷನ್ ಕಡಿಮೆ ಮಾಡ್ಬೋದು. ಅದಕ್ಕೆ ರೈತರೆಲ್ಲರೂ ಇದನ್ನು ಬಳಸ್ಕೊಂಡ್ಬಿಟ್ಟು ಸಮಗ್ರ ಕೀಟ ನಿರ್ವಹಣೆ ಎಲ್ಲರೂ ಅಡಾಪ್ಟ್ ಮಾಡಿಕೊಂಡ್ರೆ ನಾವು ಈ ಕೀಟ ನಿಯಂತ್ರಣವನ್ನು ಯಶಸ್ವಿಯಾಗಿ ಮಾಡ್ಬೋದು ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ರೈತರಿಗೆ ಬೇರೆ ಬೇರೆ ಕೀಟಗಳೇ ಬೇಕಾದಂಥ ಈ ಟ್ರಾಪ್ಸ್ ಮತ್ತು ಲೂರ್ಸನ್ನು ನಾವು ಮಾಡಿಕೊಡ್ತೀವಿ ಅಂತ. ಇನ್ನೊಂದು, ಈ ಲದ್ದಿ ಹುಳದ್ದು ಈ 2 ವರ್ಷಗಳಲ್ಲಿ ಭಾಳ ಬಾಧೆ ಇತ್ತು ಹತ್ತಿಯಲ್ಲಿ. ಅದನ್ನು ಸಹ ಕೆಲವೊಬ್ಬರು ರೈತರಿಗೆ ಕೇಳಿದರೂ ಅದಿನ್ನೂ ಸ್ಟಾರ್ಟ್ ಮಾಡಿದಿಲ್ಲ. ಮುಂದಿನ ವರ್ಷಗಳಲ್ಲಿ ಅದನ್ನು ಸಹ ನಾವು ಮಾಡಿ ರೈತರಿಗೆ ಕೊಡುವ ಉದ್ದೇಶ ಇದೆ. ರೈತರು ಇದನ್ನು ಸದುಪಯೋಗಪಡಿಸಬೇಕಂತ ಹೇಳ್ತೇನೆ. ಧನ್ಯವಾದಗಳು. ನಮಸ್ಕಾರ ಸರ್, ಒಳ್ಳೆಯ ಅಮೂಲ್ಯವಾದಂಥ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಎಲ್ಲ ರೈತ ಬಾಂಧವರಿಗೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೀಟ ನಿರ್ವಹಣೆಯಲ್ಲಿ ಮೋಹಕ ಬಲೆಗಳ ಮಹತ್ವ ಮತ್ತು ಬಳಸುವ ವಿಧಾನ ಕುರಿತು ಕೀಟ ತಜ್ಞರಾದ ಶಿವಾನಂದ ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ್ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार.

6,379 ರೂಪಾಯಿಂದ 8,280 ರೂಪಾಯಿ, ಶೇಂಗಾ 5,822 ರೂಪಾಯಿಂದ 7,899 ರೂಪಾಯಿ, ಈರುಳ್ಳಿ 600 ರೂಪಾಯಿಂದ 1,830 ರೂಪಾಯಿ, ಭತ್ತ 1,839 ರೂಪಾಯಿಂದ 2,706 ರೂಪಾಯಿ, ಕೆಂಪು ತೊಗರಿ 6,385 ರೂಪಾಯಿಂದ 7,601 ರೂಪಾಯಿ, ತೊಗರಿ ಬಿಳಿ ಕನಿಷ್ಠ ಹಾಗೂ ಗರಿಷ್ಠ 6,666 ರೂಪಾಯಿಗಳು. ಲಿಂಗಸ್ಕೂರಿನ ಪೇಟೆ ಧಾರಣೆ ಸಜ್ಜೆ ಕನಿಷ್ಠ ಹಾಗೂ ಗರಿಷ್ಠ 1,900 ರೂಪಾಯಿ, ಕಡಲೆಕಾಳು 5,800 ರೂಪಾಯಿಂದ 6,200 ರೂಪಾಯಿ, ಭತ್ತ 2,550 ರೂಪಾಯಿಂದ 2,600 ರೂಪಾಯಿ, ತೊಗರಿ 7,200 ರೂಪಾಯಿಂದ 7,850 ರೂಪಾಯಿ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:20 ಜನಪದ ಸಂಗೀತ ಕಾರ್ಯಕ್ರಮ. ಕೇರೂರು ಗ್ರಾಮದ ಕುಶಾಲಪ್ಪ ತಿಮ್ಮಣ್ಣ ಸಣ್ಣಕ್ಕಿ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. ಮೊದಲಿಗೆ ಪ್ರಕಟಣೆಗಳು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆ, ಫೆಸ್ಟಿವಲ್ ಆಫರ್ ಇದೆ, QR ಸ್ಕ್ಯಾನ್ ಮಾಡಿ UPI ಪಿನ್ ಹಾಕಿ ಮತ್ತು 10,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಪಡೆಯಿರಿ ಅಂತ ಮೆಸೇಜ್ ಬಂದ್ರೆ ಏನ್ ಮಾಡ್ತೀರಿ? ಎ QR ಸ್ಕ್ಯಾನ್ ಮಾಡ್ತೀರಿ, ಬಿ ಹಣದ ಕನಸು ಕಾಣ್ತೀರಿ, ಸಿ UPI ಪಿನ್ ಹಣ ಕಳುಹಿಸಲು ಹಣ ಸ್ವೀಕರಿಸಲು ಅಲ್ಲ ಎಂಬುದನ್ನು ನೆನಪು ಮಾಡ್ಕೋತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ಸಖತ್ತಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಭಲೆ ತಮಸಿಲೈತಿ, ಭಲೆ ತಮಸಿಲೈತಿ, ಭಲೆ ತಮಸಿಲೈತಿ, ಮಾತು ಭಲೆ ತಮಸಿಲೈತಿ, ಭಲೆ ತಮಸಿಲೈತಿ, ಭಲೆ ತಮಸಿಲೈತಿ, ಭಲೆ ತಮಸಿಲೈತಿ, ಮಾತು ಭಲೆ ತಮಸಿಲೈತಿ. ತಲೆ ತಳ ಕೈತಿ, ಬಾಲ ಮ್ಯಾಲಕ ಮಾಡೈತಿ, ತಲೆ ತಳ ಕೈತಿ, ಬಾಲ ಮ್ಯಾಲಕ ಮಾಡೈತಿ, ಕುಲೆಯ ಮೆವ್ವತೈತಿ, ವಿಷದ ಮಳಲಗರುವತೈತಿ, ಕೂಲಿಯ ಮೌಮತೈತಿ, ವಿಷದ ಮಳೆಯ ಗರುವತೈತಿ. ನೆಲೆ ಬಲ್ಲವರ ತಲೆಯನ್ನು ಕೊಯ್ದು ಹೊಳೆಯ ಧುಮಕ ತೈತಿ. ನೆಲೆ ಬಲ್ಲವರ ತಲೆಯನ್ನು ಕೊಯ್ದು ಹೊಳೆಯ ಧುಮಕ ತೈತಿ. ಮಾತು ಫಲಿತ ಮಶಿಲೈತಿ, ಫಲಿತ ಮಶಿಲೈತಿ, ಫಲಿತ ಮಶಿಲೈತಿ, ಫಲಿತ ಮಶಿಲೈತಿ. ಮಾತು ಫಲಿತ ಮಶಿಲೈತಿ. ಮಂಡಗಾಲಿ ಲೈತಿ ಈ ಭೂಮಂಡಲ ತಿರಗೈತಿ. ಮಂಡಗಾಲಿ ಲೈತಿ ಈ ಭೂಮಂಡಲ ತಿರಗೈತಿ. ಮುಂಡ ಇಲ್ಲದೈತಿ ಅದು ಬಲುರೊಂಡಿ ಕನಸತೈತಿ. ಮುಂಡ ಇಲ್ಲದೈತಿ ಅದು ಬಲುರೊಂಡಿ ಕನಸತೈತಿ. ದಂಡಿಗೆ ದಾಸರ ಪೊರುವೆ ಇಲ್ಲದದು ಬಂಡಿಗೆ ಬಂದೈತಿ. ದಂಡಿಗೆ ದಾಸರ ಪೊರುವೆ ಇಲ್ಲದದು ಬಂಡಿಗೆ ಬಂದೈತಿ. ಮಾತು ಫಲಿತ ಮಶಿಲೈತಿ, ಫಲಿತ ಮಶಿಲೈತಿ, ಫಲಿತ ಮಶಿಲೈತಿ, ಫಲಿತ ಮಶಿಲೈತಿ. ಮಾತು ಫಲಿತ ಮಶಿಲೈತಿ. ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕನಸತೈತಿ. ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕನಸತೈತಿ. ಕಣ್ಣು ಇಲ್ಲದೈತಿ ಕಂಡವ್ರ ಕೂನ ಹೇಳತೈತಿ. ಕಣ್ಣು ಇಲ್ಲದೈತಿ ಕಂಡವ್ರ ಕೂನ ಹೇಳತೈತಿ. ಉನ್ಮನಿ ಮಹಾಗುರು, ಉನ್ಮನಿ ಮಹಾಗುರು, ಉನ್ಮನಿ ಮಹಾಗುರು ಮಡಿವಾಳಯ್ಯನ. ಉನ್ಮನಿ ಮಹಾಗುರು ಮಡಿವಾಳಯ್ಯನ ಮನಸ್ಸಿಗೆ ಬಂದೈತಿ. ಉನ್ಮನಿ ಮಹಾಗುರು ಮಡಿವಾಳಯ್ಯನ ಮನಸ್ಸಿಗೆ ಬಂದೈತಿ. ಮಾತು ಫಲಿತ ಮಶಿಲೈತಿ, ಫಲಿತ ಮಶಿಲೈತಿ, ಫಲಿತ ಮಶಿಲೈತಿ, ಫಲಿತ ಮಶಿಲೈತಿ. ಮಾತು ಫಲಿತ ಮಶಿಲೈತಿ. ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕನಸತೈತಿ. ಕಣ್ಣು ಇಲ್ಲದೈತಿ ಕಂಡವ್ರ ಕೂನ ಹೇಳತೈತಿ. ಉನ್ಮನಿ ಮಹಾಗುರು, ಉನ್ಮನಿ ಮಹಾಗುರು. ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ, ಸಮುದ್ರವೆನಿಸುವ ಸಾಯಸವ ನೆನೆದು. ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ, ಸಮುದ್ರವೆನಿಸುವ ಸಾಯಸವ ನೆನೆದು. ಪಾಪಾನುಗುಣದಿಂದೆ ಗಿಡಮರ ಕ್ರಿಮಿಗಳ, ಪಾಪಾನುಗುಣದಿಂದೆ ಗಿಡಮರ ಕ್ರಿಮಿಗಳ. ರೂಪಾಗಿ ಕೀಟ ಪತಂಗಾದಿಯಾಗಿ, ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ, ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ. ಮೇಧಾ ಪಶು ರೂಪಾಗಿ ಬಹುಬಾಧೆ ಗಲಿಸಿ, ಮೇಧಾ ಪಶು ರೂಪಾಗಿ ಬಹುಬಾಧೆ ಗಲಿಸಿ. ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ, ಸಮುದ್ರವೆನಿಸುವ ಸಾಯಸವ ನೆನೆದು. ಭೂತ ಪಂಚಕದ ರೂಪಾಗಿ ಔಷಧಿಯಾಗಿ, ಧಾತು ಸಪ್ತಕದ ರೂಪಾಗಿ ತಂದೆಯೋಳು ಮಾತೆಯ ಶೂತಕ ರುಧಿರ ರೂಪಾಗಿ ಮಾತೆಯ ಶೂತಕ ರುಧಿರ ರೂಪಾಗಿ ಮತಿ ತನುವಾಗುವ ಚರಿಯನು ಕೀಳಿ ಮತಿ ತನುವಾಗುವ ಚರಿಯನು ಕೀಳಿ ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆ ನಿನಿದು ಬಾಲಕ ತರುಣ ಜರಾ ಜೀರ್ಣ ರೂಪಾಗಿ ಬಾಲಕ ತರುಣ ಜರಾ ಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಕಿ ಕ್ರಮದೋಳು ಮೇಲೆ ನರಕಿಯಾಗಿ ಬಳಕಿ ಕ್ರಮದೋಳು ತಾಳಲಾರೆನು ತನುವನು ಶಂಭೋಲಿಂಗವೇ ತಾಳಲಾರೆನು ತನುವನು ಶಂಭೋಲಿಂಗವೇ ಪಾಲಿ ಚಂದರಗಿ ಬೆನ್ನೈ ಪಿ ಭೀತಿಯೊಳು ಪಾಲಿ ಚಂದರಗಿ ಬೆನ್ನೈ ಪಿ ಭೀತಿಯೊಳು ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ ಸಮುದ್ರವೆ